ಕಾಂಬಳೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್ಗಳು. ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ನವಣೆ ಸಾಕಷ್ಟು ಒಂದು ಬೇಡಿಕೆ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ, ರೈತರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ, ಊಟ ಮಾಡಬೇಕು ಬೆಳಿಬೇಕು ಅಂತಕ್ಕಂಥ ವಿಚಾರ. ನವಣೆ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಇದು ನವಣೆ ಒಂದು ಕಿರುಧಾನ್ಯ ಅಂತ ಎಲ್ಲರಿಗೆ ಗೊತ್ತಿದ್ದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಂತ ಹೇಳ್ತೇವೆ, ಅದರ ಪ್ರಾಮುಖ್ಯತೆ ಬಹಳ ಹೆಚ್ಚಾಗ್ತದೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ, ನಾವು ಹಿಂದೆ ಹೋದಾಗ ನಮ್ಮ ಹಿರಿಯರು ಅಥವಾ ನಮ್ಮ ರೈತರು ಏನು ಮಾಡ್ತಾ ಇದ್ರಂದರೆ, ಈ ತೃಣಧಾನ್ಯಗಳನ್ನು ತಿಂದು ತಮ್ಮ ದೇಹ ಮತ್ತು ಆರೋಗ್ಯವನ್ನು ಬಹಳಷ್ಟು ಕಾಪಾಡ್ಕೊಳ್ತಾ ಇದ್ರು. ಅದರಲ್ಲಿ ಈಗ ಮುಖ್ಯವಾಗಿ ನಮ್ಮ ನವಣೆ ಬೆಳೆ ಅಂತ ಹೇಳ್ತೇವೆ, ಅದನ್ನು ನಾವು ಏನದು ಬಂಗಾರದ ಅಕ್ಕಿ ಅಂತಲೇ ಹೇಳ್ತಾ ಇದ್ರು. ಯಾಕಂದರೆ ಅದನ್ನು ತಿಂದವನು ತನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ತಿದ್ದನು, ಅದರ ರೀತಿಯಾಗಿ ತನ್ನ ದೇಹವನ್ನು ಕಾಪಾಡಿಕೊಂಡು ಅಥವಾ ಸೌಂದರ್ಯವನ್ನು ಕಾಪಾಡಿಕೊಂಡು ಇರ್ತಾ ಇದ್ದ ಅಂತ ಹೇಳಿ ಭಾಳಷ್ಟು ಜನ ಹೇಳ್ತಾ ಇದ್ರು, ಮತ್ತು ಸರ್ವಜ್ಞನು ಹೇಳಿದ್ದಾನೆ ಪುಸ್ತಕದಲ್ಲಿ. ಅದೇ ರೀತಿ ಇತ್ತೀಚಿನ ದಿನಗಳು ಏನಾಗ್ತದೆ, ಇವುಗಳ ಬಗ್ಗೆ ಭಾಳಷ್ಟು ಮಾಹಿತಿ ಇಲ್ಲದೆ ಇದ್ದಾಗ ಅಥವಾ ರೈತರು ಏನಾಗ್ತಾ ಇದ್ದಾರೆ, ಈಗ ನಾವು ವಾಣಿಜ್ಯ ಬೆಳೆಗಳ ಕಡೆ ಹೆಚ್ಚಿನ ಆಸಕ್ತಿ ಹೂಡಿ ನಮ್ಮ ಈ ತೃಣಧಾನ್ಯಗಳ ಬೆಳೆದನ್ನು ಮರೆತು ಬಿಟ್ಟಿದ್ದಾರೆ. ಅದಕ್ಕಾಗಿ ಇದರ ಉತ್ಪಾದನೆಯನ್ನು ಬಹಳಷ್ಟು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಈ ನಮ್ಮ ತೃಣಧಾನ್ಯಗಳ ಬಗ್ಗೆ ಮಾಹಿತಿಯೂ ಕಡಿಮೆ ಆಗಿದೆ, ಮತ್ತು ಅದರ ಉಪಯೋಗಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಮೊದಲು ಹಿಂದಕ್ಕೆಲ್ಲ ಇದು ಬಡವರ ಆಹಾರಾಗಿತ್ತು, ಅವಾಗೆಲ್ಲ ಹಿಂದಕ್ಕೆ ಅಕ್ಕಿಯನ್ನು ಶ್ರೀಮಂತರು ಮಾಡ್ತಿದ್ರು, ಆದರೆ ಈಗ ಉಲ್ಟಾಗಿದೆ ಅಂತ ಅನ್ಸುತ್ತೆ. ಹೌದು, ಈಗ ಹಲವಾರು ರೀತಿಯ ರೋಗಗಳು ಬರ್ತಾ ಇದ್ದಾವೆ, ಅದರಲ್ಲಿ ಮಧುಮೇಹ ಮತ್ತು ಹೃದಯ ರೋಗಗಳನ್ನು ಬಹಳಷ್ಟು ಎಲ್ಲ ರೀತಿ ವರ್ಗದವರ್ಗಳಲ್ಲಿ ಕಾಣ್ತಾ ಇದೆ. ಮೊದಲೇನಾಗ್ತಿತ್ತು, ನವಣೆ ಅಥವಾ ತೃಣಧಾನ್ಯಗಳನ್ನು ತಿಂದವನು ಆರೋಗ್ಯವಂತ ಇರ್ತಿದ್ದ, ಆದರೆ ಈಗೇನಾಗಿದೆ, ಆಹಾರ ಬದಲಾವಣೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಅಷ್ಟು ಮಧುಮೇಹ ಮತ್ತು ಹೃದಯ ರೋಗಗಳು ಭಾಳ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಇವತ್ತಿನ ದಿವಸ ಏನಾಗಿದೆ, ನಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದರಲ್ಲಿ ನಾವು ಈ ತೃಣಧಾನ್ಯಗಳನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಈಗ ಮೊದಲನೇದಾಗಿ ಇಲ್ಲಿ ಪ್ರಮುಖ ಬೇಸಾಯ ಕ್ರಮಗಳಿಗೆ ಬಂದಾಗ ತಳಿಗಳ ಬಗ್ಗೆ ವಿಶೇಷ ಕೊಡಿ, ಯಾಕಂದರೆ ರೈತರಿಗೆ ಮುಖ್ಯವಾಗಿ ಬೇರೆ ಬೇರೆ ತಳಿಗಳನ್ನು ಶಿಫಾರಸು ಮಾಡಿರ್ತೀರಿ, ಅದರಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಯಾವ್ಯಾವ್ದಾವೆ ಹೇಳಿ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ನವಣೆ ಒಂದು ಅಲ್ಪಾವಧಿ ತಳಿ, ಇದಕ್ಕೆ ಏನಾಗ್ತದೆ ಎಲ್ಲ ರೀತಿಯ ಮಣ್ಣಿನಲ್ಲೂ ಬೆಳೆಯಬೋದು. ಅಂದರೆ ಈಗ ಫಲವತ್ತ ರೈತಾದ ಮಣ್ಣು ಇರ್ಬೋದು, ಅಥವಾ ಗುಡ್ಡಗಾಡು ಪ್ರದೇಶ ಇರ್ಬೋದು, ಅಥವಾ ಕಡಿಮೆ ಆಳದ ಮಣ್ಣು ಇರ್ಬೋದು, ಮತ್ತು ಬೇರೆ ಬೇರೆ ವಾತಾವರಣದಲ್ಲಿ ಅಂದರೆ ವಾತಾವರಣ ವೈಪರೀತ್ಯ ಅದಲ್ಲೂ ಈ ಬೆಳೆ ಬಹಳ ಸೂಕ್ತ ಆಗಿರ್ತದೆ. ಅದಕ್ಕಾಗಿ ನಾವು ಈ ಬೇಸಾಯ ಕ್ರಮಗಳಲ್ಲಿ ಮೊದಲೇದಾಗಿ ನಾವು ತಳಿಗಳ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ತಳಿಗಳ ಆಯ್ಕೆ ಮಾಡ್ಕೋಬೇಕು ಅಂದರೆ ನಮ್ಮ ಪ್ರದೇಶಕ್ಕೆ ಶಿಫಾರಸು ಮಾಡಿದಂಥ ತಳಿಗಳು ಮಾಡಬೇಕು. ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯಗಳು ಏನು ಮಾಡಿದ್ದಾವೆ, ಹಲವಾರು ರೀತಿಯ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ರೀತಿಯಾದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ HN46 ಅಂತ ಹೊಸದಾಗಿ ತಳಿ ಬಿಡುಗಡೆ ಮಾಡಿದ್ದಾರೆ. ಅದು 90-95 ದಿವಸಗಳಲ್ಲೇ ಕಟಾವಿಗೆ ಬರ್ತದೆ. ಮತ್ತು ಇದರದ್ದು ವಿಶೇಷತೆ ಏನಂದರೆ, ಇದರ ತೆನೆಯನ್ನು ಉದ್ದಿರ್ತದೆ ಮತ್ತು ಅಧಿಕ ಇಳುವರಿಯನ್ನು ಕೊಡ್ತಾ ಇದೆ. ಇದಕ್ಕಿಂತ ಮೊದಲು ತಳಿಗಳಂದರೆ SIS 26-44 ಅಂತ ಹೇಳ್ತೇವೆ, ಅಂದರೆ 2644 ಅಂತ ಹೇಳ್ತೇವೆ. ಅದು ತಳಿ ಕೂಡ ವಿಶೇಷತೆ ಏನಂದರೆ, ಅದು ಕೂಡ 90-95 ದಿನಗಳಲ್ಲೇ ಕಟಾವಿಗೆ ಬರ್ತದೆ. ಆದರೆ ಇದರ ಉದ್ದನೆ ತೆನೆಯ ಜೊತೆಗೆ ಮೇವಿನ ಇಳುವರಿಯೂ ಚೆನ್ನಾಗಿ ಕೊಡ್ತದೆ. ಇವು ಎಲ್ಲ ನಮ್ಮ ಏನು ಉತ್ತರ ಕರ್ನಾಟಕದ ಅಂದರೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಫಾರಸು ಮಾಡಿದಂಥ ತಳಿಗಳಾಗಿದ್ದಾವೆ. ಅದಲ್ಲದೇನೂ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳಿಂದ ಮತ್ತೊಂದು DHFT 190-3 ಅಂತ ತಳಿ ಇದೆ. ಅದು ಉತ್ತರ ವನ ಪ್ರದೇಶ ಮತ್ತು ವಲಯ 8 ಅಂತ ಹೇಳ್ತೇವೆ ನಾವು, ಟ್ರಾನ್ಸಿಷನಲ್ ಟ್ರ್ಯಾಕ್ಟ್ ಅಂತ, ಅದು ಆ ಭಾಗಕ್ಕೆ ಶಿಫಾರಸು ಮಾಡಿದಂಥ ತಳಿ. ಅದು ಅದು 90 ದಿನಗಳಲ್ಲೇ ಕಟಾವಿಗೆ ಬರ್ತದೆ. ಇದರಲ್ಲಿ ಮುಖ್ಯವಾಗಿ ಅಂದರೆ SIS 2644 ಇದೆಯಲ್ಲ, ಅದು ಕೆಲವೊಂದು ರಸ್ಟ್ ಅಂತ ಹೇಳ್ತೇವೆ, ತುಕ್ಕು ರೋಗ ಅಂತ ಹೇಳ್ತೇವೆ. ಆ ರೋಗಕ್ಕೆ ಸ್ವಲ್ಪ ಮಧ್ಯಮಾವಧಿಯಾಗಿ ನಿರೋಧಕತೆಯನ್ನು ಹೊಂದಿರ್ತದೆ. ಅಂದರೆ SIA 2644 ತಳಿ ಇದು ಸ್ವಲ್ಪ ತುಕ್ಕು ರೋಗಕ್ಕೆ ನಿರೋಧಕತೆ ಹೊಂದಿದೆ. ಅದೇ ರೀತಿ ನಮ್ಮ ಕೃಷಿ ವಿಚಾರಗಳಿಂದ ಮಾಡಿದಂಥ HN46 ಈ ತಳಿ ಕೆಲವೊಂದು ಹಲವಾರು ರೀತಿ ಅಂದರೆ ಕಂದು ಚುಕ್ಕೆ ರೋಗ ಅಂತ ಹೇಳ್ತೇವೆ ಮತ್ತು ಬೆಂಕಿ ರೋಗ ಅಂತ ಹೇಳ್ತೇವೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕತೆಯನ್ನು ಹೊಂದಿದ್ದಾವೆ ಈ ತಳಿಗಳನ್ನು ನಮ್ಮ ಭಾಗಕ್ಕೆ ಶಿಫಾರಸು. ಅಂದರೆ ರೈತರು ನವಣೆಯನ್ನು ಬೆಳೆಯುವಂಥ ರೈತರು ನೀವು ಹೇಳಿದಂಗೆ ಈ ಭಾಗಕ್ಕೆ ಶಿಫಾರಸು ಮಾಡಿದ ತಳಿಯಾದಂಥ SIA 2644 ಮತ್ತು DHFT 190-3 ಇದು Walaya 3-8 ಮಾಡಿದ್ದಾರೆ. ಆಮೇಲೆ HMT 100-1 ಇದು Walaya 2-3-8 ಶಿಫಾರಸು ಮಾಡಿದ್ದಾರೆ ಅಂತ ಹೇಳಿದರೆ, ಜೊತೆಗೆ HN 46 ವಿಶೇಷವಾಗಿ ನಮ್ಮ ಭಾಗದಲ್ಲಿ 1, 2, 3 ವಲಯ ಮತ್ತು ಈ ಒಂದು ತಳಿಗಳನ್ನು ರೈತರು ನವಣೆಯನ್ನು ಬೆಳೆಯುವಂಥವ್ರು ಈ ತಳಿಗಳನ್ನು ಉಪಯೋಗ ಮಾಡ್ಕೋಬಹುದು. ಇನ್ನು ಬಿತ್ತನೆ ಬಗ್ಗೆ ರೈತರು ಹೇಳಿ, ಬಿತ್ತನೆ ಬಗ್ಗೆ ಭಾಳಷ್ಟು ರೈತರಲ್ಲಿ ದ್ವಂದ್ವ ಇದೆ. ಮಳೆ ಆತಂದರೆ ಒಮ್ಮೊಮ್ಮೆ ಮಳೆ ಲೇಟ್ ಆಗಿಬಿಡ್ತದೆ, ಆಮೇಲೆ ಮಳೆ ಬೇಗ ಆಗಿಬಿಡ್ತದೆ, ಯಾವಾಗ ಬಿತ್ತನೆ ಮಾಡ್ಬೇಕಂತಿರಿ? ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಈಗ ಮುಂಗಾರಿಯಲ್ಲೇ ನಾವು ನವಣೆಯನ್ನು ಬಿತ್ತಬೇಕಾಗ್ತದೆ. ಅದರಲ್ಲಿಯೂ ಕೂಡ ನಾವೇನು ಹೇಳ್ತೇವೆ, ಜೂನ್ ಮೊದಲೇ ವಾರದಿಂದ ನಾವು ಜುಲೈ ಕೊನೆಯ ವಾರವರೆಗೂ ನಾವು ಇದನ್ನು ಬಿತ್ತನೆ ಮಾಡ್ಕೋಬೋದು. ಸಕಾಲದಲ್ಲಿ ಮಳೆ ಬಂದಾಗ ನಾವು ಇದನ್ನು ಬಿತ್ತನೆ ಮಾಡಿದ್ದಲ್ಲಿ ನಾವು ಹೆಚ್ಚಿನ ಇಳುವರಿ ಪಡಿಬೋದು. ಅದೇ ನಾವು ಆಗಸ್ಟ್ವರೆಗೆ ಹೋದಾಗ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಆದರೆ ಇಳುವರಿ ಬರ್ತದೆ ಬಟ್ ಕಡಿಮೆ ಆಗ್ತದೆ. ಸಕಾಲ ಕಾಲ ಅಂದರೆ ನಾವು ಜೂನ್ದಿಂದ ಜುಲೈವರೆಗೆ ಇದನ್ನು ಬಿತ್ತನೆ ಮಾಡ್ಬೋದು. ತಡವಾಗಿ ಮುಂಗಾರು ಚಾಲು ಆಗುತ್ತಲ್ಲ, ಒಮ್ಮೆ ಮುಂಗಾರು ಆಗಸ್ಟ್ನಲ್ಲಿ ಮಳೆ ಬರ್ತಾವೆ, ಆಗ ಬಿತ್ತನೆ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಅಷ್ಟೇ ಕಡಿಮೆ ಆಗ್ತದೆ. ಬೇಕಾದ್ರೆ ಬೆಳೆ ಯಾವತ್ತು ಎಲ್ಲ ಸೀಸನ್ದಲ್ಲಿ ಬೆಳೆಯಬೋದು, ಒಂದೆರಡು ನೀರು ಕೊಟ್ಟರೆ ನೀವು ಇನ್ನೂ ಚೆನ್ನಾಗಿ ಇಳುವರಿಯನ್ನು ಪಡಿಬೋದು. ಅದಕ್ಕಾಗಿ ಇದನ್ನು ಬಿತ್ತಬೇಕಾದ್ರೆ ನಾವು ಸಾಮಾನ್ಯವಾಗಿ 2-3 kg ಪ್ರತಿ ಎಕರೆಗೆ ಬೀಜವನ್ನು ಶಿಫಾರಸು ಮಾಡ್ತೇವೆ. ಅಂದರೆ 2-3 kg ಒಂದು ಎಕರೆಗೆ ಬೀಜ ಬೇಕು, ಬೀಜ ಬೇಕು. ಅದನ್ನು ನಾವು ಬಿತ್ತಬೇಕಾದ್ರೆ ನಾವು ಶಿಫಾರಸು ಮಾಡಿದಂಥ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೇವೆ, ಪ್ರತಿ ಎಕರೆಗೆ 2.5 ಟನ್ನಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಲಾಗಿದೆ. ಅದನ್ನು ನಾವು ಏನು ಮಾಡಬೇಕು, ಬಿತ್ತೋಕ್ಕಿಂತ ಮೊದಲೇ ನಾವು ಮಣ್ಣಿಗೆ ಸೇರಿಸಿ ಹದ ಮಾಡಿಕೊಂಡು ಭೂಮಿಯನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಅದಾದ ನಂತರ ನಾವು ಬಿತ್ತೋಕ್ಕಿಂತ ಮೊದಲು ಬೀಜಕ್ಕೆ ನಾವು ಅಜೋಸ್ಪಿರ್ಲಮ್ ಅಂತ ಜೈವಿಕ ಗೊಬ್ಬರ ಬರ್ತದೆ. ಅದೇನು ಮಾಡ್ತದೆ ಅಂದರೆ ಬೇರುಗಳ ಸಂಖ್ಯೆ ಹೆಚ್ಚಿಗೆ ಮಾಡಿ ಅದರಲ್ಲಿ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳಂದರೆ ನಾವು ಹೇಳ್ತೇವೆ ಸಾರಜನಕ ಸ್ಥಿರೀಕರಣ ಮಾಡುವಂಥ ಜೀವಾಣುಗಳಲ್ಲಿ ವೃದ್ಧಿಯಾಗಿ ಬೆಳೆಗೆ ಸಾರಜನಕ ಒದಗಿಸಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ನಾವು ಬಿತ್ತೋಕ್ಕಿಂತ ಮೊದಲು 200 gram ಪ್ರತಿ ಎಕರೆ ಬೀಜಕ್ಕೆ ನಾವು ಅಜೋಸ್ಪಿರ್ಲಮ್ ಅಂತ ಹೇಳಿ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕೋದು ಬೇಕಂತೀರಾ ಅಥವಾ ಹೇಗೆ ಶಿಫಾರಸು ಹಾಕೋದಾದರೆ ಯಾವ ರೀತಿ ಶಿಫಾರಸು ಮಾಡಿದರೆ ವಿಜ್ಞಾನಿಗಳು? ಈಗ ಸಾಮಾನ್ಯವಾಗಿ ಒಂದು ಬೆಳೆ ಬೆಳೆಯಬೇಕಾದ್ರೆ ಅದಕ್ಕೆ 16 ಪೋಷಕಾಂಶಗಳು ಬೇಕಾಗ್ತವೆ. ಅದರಲ್ಲಿ ಈಗ ಒಂದು ನಾವು ನವಣೆ ಬೆಳೆಯಬೇಕಾದ್ರೆ ಸಾರಜನಕ ರಂಜಕ ಪೊಟ್ಯಾಷನ್ನು ಹಾಕಬೇಕಾಗ್ತದೆ. ಅದು ನಾವು ಮಣ್ಣಿನ ಫಲವತ್ತತೆ ಆಧರಿಸಿ ಅಂದರೆ ನಾವು ಮಣ್ಣಿನ ಪರೀಕ್ಷೆ ಮಾಡಿ ಹಾಕಬೇಕಾದಲ್ಲಿ ಅದು ಬೇಕಾದಂಥ ಪ್ರಮಾಣವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗ್ತದೆ. ಸಾಮಾನ್ಯವಾಗಿ ಸರಾಸರಿಯಾಗಿ ನಾವು ಪ್ರತಿ ಎಕರೆಗೆ 12 kg ಸಾರಜನಕ ಈ ನವಣೆಗೆ ಕೊಡಬೇಕಾಗ್ತದೆ. ಅದರ ಜೊತೆಯಾಗಿ ರಂಜಕ ಮತ್ತು ಪೊಟ್ಯಾಷ್ 6 kg ನಾವು ಪ್ರತಿ ಎಕರೆಗೆ ಈ ಬೆಳೆಗೆ ಕೊಡಬೇಕಾಗ್ತದೆ. ಅಂದರೆ ನಾವು ಬಿತ್ತನೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ಬಿತ್ತನೆ ಮಾಡುವಾಗ 50% ನಾವು ಸಾರಜನಕ ಮತ್ತು ಪೂರ್ತಿ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಷನ್ ಕೊಡಬೇಕಾಗ್ತದೆ. ಆಮೇಲೆ ಬಿತ್ತಿದ 30 ದಿನಗಳ ನಂತರ ನಾವು ಏನು ಮಾಡಬೇಕಾಗ್ತದೆ, ಇನ್ನು ಉಳಿದ 50% ನಾವು ಸಾರಜನಕವನ್ನು ಬೆಳೆಗೆ ಕೊಡಬೇಕಾಗ್ತದೆ. ಈಗ ನಾವು ಬಿತ್ತನೆ ಮಾಡಬೇಕಾದ್ರೆ ನಾವು ಈಗ ಅಂತರವನ್ನು ಕಾಪಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಬಿತ್ತನೆ ಮಾಡಬೇಕಾದ್ರೆ ನಾವು ಏನಂತ ಹೇಳ್ತೇವೆ, 22.5 cm-30 cm 1 ಅಡಿಯವರೆಗೆ ನೀವು ಇದನ್ನು ಸಾಲಿನಿಂದ ಸಾಲಿನ ಅಂತರ ಕಾಪಾಡ್ಕೋಬೇಕಾಗ್ತದೆ. ಮತ್ತು ಬೀಜದಿಂದ ಬೀಜ ನೀವು 2-3 inches ಅಂದರೆ ನಾವು 5-7.5 cm ಅಂತ ಹೇಳ್ತೇವೆ, ಅಷ್ಟು ನಾವು ಬೀಜದಿಂದ ಬೀಜಗೆ ಕಾಪಾಡಿಕೊಂಡು ಈ ಅಂತರದಲ್ಲಿ ನಾವು ಬಿತ್ತನೆ ಮಾಡಿ ಗೊಬ್ಬರವನ್ನು ಕೊಟ್ಟು ಬೆಳೆಯನ್ನು ಬಿತ್ತನೆ ಮಾಡಬಹುದಾಗ್ತದೆ. ಇನ್ನು ಬಿತ್ತನೆ ಆದ ಮೇಲೆ ಮುಖ್ಯವಾಗಿ ನವಣೆಯಲ್ಲಿ ಸಮಸ್ಯೆ ಬರುವುದು ಸಾಮಾನ್ಯವಾಗಿ ಕಳೆಗಳು ಯಾವುದು, ಹುಲ್ಲು ಕಳೆಗಳು ಬಂದಾಗ ನವಣೆ ಯಾವುದು ಹುಲ್ಲು ಯಾವುದು ಅನ್ನೋದು ಭಾಳಷ್ಟು ಇದಾಗಿಬಿಡುತ್ತೆ ರೈತರಿಗೆ. ಹಿಂಗಾಗಿ ಇಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಏನಾದರೂ ಮುನ್ನೆಚ್ಚರಿಕೆಯನ್ನು ತಗೋದಂತೀರಿ ನವಣೆಯಲ್ಲಿ? ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಏನು ಮಾಡ್ತೇವೆ, ಇತ್ತೀಚಿನ ದಿನಗಳಲ್ಲಿ ನಾವು ಕಳೆನಾಶಕಗಳನ್ನು ಉಪಯೋಗಿಸ್ತದೆ. ಆದರೆ ಇದು ಈ ನವಣೆ ಬೆಳೆಯಲ್ಲಿ ಯಾವುದೇ ರೀತಿ ಕಳೆನಾಶಕಗಳನ್ನು ಶಿಫಾರಸು ಮಾಡಲಾಗಿಲ್ಲ. ಅದಕ್ಕಾಗಿ ನಾವು ಬಿತ್ತಿದ 2-3 ವಾರ ನಂತರ ಅಂದರೆ 21 ದಿನಗಳ ನಂತರ ನಾವೇನು ಮಾಡಬೇಕಾಗ್ತದೆ, 2-3 ಎಡೆಕುಂಟೆಯನ್ನು ಹೊಡೆದು ನಾವು ಕಳೆಗಳನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಇದರಿಂದ ಕಳೆಗಳ ನಿಯಂತ್ರಣ ಅಷ್ಟೇ ಅಲ್ಲದೇನು ಮಣ್ಣನ್ನು ಸ್ವಲ್ಪ ಸಡಿಲಾಗಿ ಬಿದ್ದಂಥ ಮಳೆ ನೀರನ್ನು ಅಲ್ಲಿ ಇಂಗಿ ಬೆಳೆಗೆ ತೇವಾಂಶ ಭಾಳ ದಿನಗಳವರೆಗೂ ಲಭ್ಯವಾಗ್ತದೆ. ಅದಲ್ಲದೇ ನಾವು ಕಳೆಗಳ ನಿಯಂತ್ರಣಕ್ಕಾಗಿ ನಾವು 30 ದಿನಗಳಲ್ಲಿ ಒಂದು ಬಾರಿ ಕೈಕಸವನ್ನು ತೆಗೆದು ನಾವು ಬೆಳೆಯನ್ನು ಕಳೆಗಳಿಂದ ರಕ್ಷಣೆ ಮಾಡಬಹುದಾಗಿದೆ. ಇನ್ನು ಮುಖ್ಯವಾಗಿ ನವಣೆ ನೋಡಿದ್ದು ಹುಲ್ಲಿನ ಜಾತಿಯ ಒಂದು ಸೇರೋದ್ರಿಂದ ಭಾಳಷ್ಟು ಇದಕ್ಕೆ ತೇವಾಂಶದ ಕೊರತೆ ಆದಾಗ ಹೇಗೆ ಇಲ್ಲಿ ರಕ್ಷಣೆ ಮಾಡ್ಬೇಕಂತ ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ, ರೈತರು ಬಿತ್ತಿರ್ತಾರೆ, ಬಿತ್ತಿ ಎಡೆಕುಂಟು ಹೊಡೆದು ಬಿಡ್ತಾರೆ, ಹೊಡೆದ ಮೇಲೆ ಮುಂದೆ ಮಳೆ ಹೋಗಿಬಿಡ್ತದೆ ಒಂದು ತಿಂಗಳ ಗಂಟಲೆ. ಅಂಥ ಸಂದರ್ಭದಲ್ಲಿ ಏನು ಒಂದು ಮಾಡೋದ್ರ ಮುಖಾಂತರ ಇದನ್ನು ಮಾಡ್ಬೋದು ಅಂತಿರ್ತದೆ? ಈಗ ಸಾಮಾನ್ಯವಾಗಿ ಮಳೆ ಇಲ್ಲದೆ ಇದು ಬರ ನಿರೋಧಕತೆ ಹೊಂದಿದೆ. ಇದು ಒಂದೆರಡು ಮಳೆ ಇದಕ್ಕೆ ಸಿಕ್ಕಿದ್ರೆ ತಂತಾನೆ ಬೆಳೆದು ಇಳುವರಿಯನ್ನು ಕೊಡ್ತದೆ. ನಿಮ್ಮಲ್ಲಿ ಇದ್ದರೆ ನೀವು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೇವೆ ನಾವು, ನೀರಾವರಿ ಅನುಕೂಲ ಇದ್ದರೆ ನೀವು ಏನು ಮಾಡ್ಬೋದು, ಬೆಳೆ ಉಳಿಸಿಕೊಳ್ಳಲಿಕ್ಕೆ ನೀವು ಒಂದು ನೀರಾವರಿಯನ್ನು ಕೊಟ್ಟರೆ ಇದು ಸಮೃದ್ಧಿಯಾಗಿ ಬೆಳೆದು ನಿಮಗೆ ಬರಬೇಕಾದಂಥ ಇಳುವರಿಯನ್ನು ನೀವು ಪಡಿಬಹುದಾಗ್ತದೆ. ಹೇಗೆ ಇಲ್ಲಿ ರೈತರು ಒಮ್ಮೆ ಹಿಂಗಾರು ಬೆಳೆಯಲ್ಲಿ ಬೆಳಿಬೋದೇನ್ರಿ ಅಂತ ಕೇಳ್ತಿರ್ತಾರೆ? ಹಿಂಗಾರು ಒಂದು ಹಂಗಾಮಿನಲ್ಲಿ ಏನಂತಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಮಳೆ ಬರ್ತವೆ, ಯಾವಾಗ ಬಿತ್ತನೆ ಮಾಡ್ಬೋದೇನೋ ಅಂತಂತಿರ್ತಾರೆ, ಇದಕ್ಕೇನು ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಏನಾಗ್ತದೆ, ಹಿಂಗಾರಿಯಲ್ಲಿ ಮಳೆ ಬಂದಾಗ ನಾವು ಬಿತ್ತನೆ ಮಾಡಿಬಿಡ್ತೇವೆ, ಆದರೆ ಲೇಟ್ಲೇ ನಾವು ನೀರಿನ ಕೊರತೆ ಅಭಾವಾದಾಗ ನೀವು ಒಂದೆರಡು ನೀರು ಕೊಡಲೇಬೇಕಾಗ್ತದೆ. ಅಂದಾಗ ನೀವು ಸಮೃದ್ಧಿ ಬೆಳೆ ಸಮೃದ್ಧವಾಗಿ ಬೆಳೆದು ನಿಮಗೆ ಇಳುವರಿಯನ್ನು ಪಡಿಬೋದು. ಅದಕ್ಕಾಗಿ ನಾವು ನೀರಾವರಿಯಲ್ಲೂ ಶಿಫಾರಸು ಮಾಡಿ ಇದನ್ನು ಬೆಳೆಗಳನ್ನು ಈ ನವಣೆಯನ್ನು ಬೆಳಿಬೋದಾಗಿದೆ. ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ, ನವಣೆ ಭಾಳಷ್ಟು ಎಲ್ಲರಿ ಅದೇನು ಇಳುವರಿ ಬರಲ್ಲ, ಲಾಭ ಇಲ್ಲ, ಹಾಗ ಈಗ ಅಂತಿರ್ತಾರೆ, ಇತ್ತೀಚೆಗೆ ಭಾಳಷ್ಟು ಒಂದು ಬೇಡಿಕೆ ಬರ್ತಾ ಇದೆ, ರೈತರಿಗೆ ಏನು ಕಿವಿಮಾತನ್ನು ಹೇಳ್ತಿರ್ತವೆ? ಈಗ ಸಾಮಾನ್ಯವಾಗಿ ಈ ನವಣೆ ಬೇಡಿಕೆ ಭಾಳಷ್ಟು ಆಗಿದೆ. ಈಗ ಮಾರ್ಕೆಟ್ನಲ್ಲಿ ಇದರದ್ದು ಪ್ರೈಸ್ ಅಂತ ಹೇಳ್ತೇವೆ, ಬೆಲೆ ಒಂದು kg ನವಣಕ್ಕೆ 100 rupees ಇದೆ. ಈಗ ಅಕ್ಕಿ ನೀವು ಮೌಲ್ಯವರ್ಧನೆ ಮಾಡಿದೆ ಅದರಲ್ಲಿ ನೀವು ಹೆಚ್ಚಿನ ಇಳುವರಿ ಪಡೆಯೋ. ಈಗ ಸಾಮಾನ್ಯವಾಗಿ ನೀವು ಮಾರ್ಕೆಟ್ನಲ್ಲಿ ಮಾರಿದಾಗ ಇದು ನಿಮ್ಗೆ 12-13 quintal ಸಿಗ್ತಾ ಇತ್ತು, ಆದರೆ ಇವತ್ತಿನ ದಿವಸ ನಿಮಗೆ 18-22 rupees ಪ್ರತಿ kg ನಿಮ್ಮ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತದೆ, PMC ಇದು ಮಾರಾಟ ಆಗ್ತದೆ. ಅದ್ರ ಜೊತೆ ಮೌಲ್ಯವರ್ಧನೆ ಮಾಡಿದಾಗ ಅಕ್ಕಿ ನೀವು 60-120 ನೀವು ಇದನ್ನು ಅಕ್ಕಿಯಾಗಿ ಮಾರಾಟ ಮಾಡಬಹುದಾಗಿದೆ. ಇದರಿಂದ ಹೆಚ್ಚಿನ ಲಾಭ ಲಾಭವನ್ನು ಪಡಿಬೋದಾಗಿದೆ. ಮತ್ತು ಅದೇ ಅಲ್ಲದೇ ಇದನ್ನು ಬಿತ್ತಬೇಕಾದ್ರಲ್ಲಿ ಕೆಂಪು ಮಣ್ಣಿನಲ್ಲಿ ನೀವು ಬಿತ್ತಬೇಕಾದಲ್ಲಿ ಸ್ವಲ್ಪ ಮೇಲೆ ಶಾಲೋ ಅಂತ ಹೇಳ್ತೇವಲ್ಲ ನಾವು, 4 ಸೆಂಟಿಮೀಟರ್ಕ್ಕಿಂತ ಹೆಚ್ಚಿಗೆ ಆಳ ಬಾರ್ದು, ಮೇಲೆ ಬಿತ್ತನೆ ಮಾಡಬೇಕು. ಆಮೇಲೆ ಬೀಜೋಪಚಾರ ಬಹಳ ಅತಿ ಮುಖ್ಯವಾಗಿದೆ ಇವತ್ತಿನ ದಿವಸ, ಯಾಕಂದರೆ ನಾವು ಹೊಲದಲ್ಲಿ ನಾವು ನಮ್ಮ ಉಪಯೋಗಕರ ಸೂಕ್ಷ್ಮಾನು ಜೀವಿಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ನಾವು ಜೈವಿಕ ಗೊಬ್ಬರಗಳನ್ನು ಮರೆಯಲಾರದನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಂತ ಹೇಳಿ ನಾನು ರೈತರಲ್ಲಿ ಕೇಳ್ಕೊತೇನೆ. ನಮ್ಮ ರೈತ ಬಾಂಧವರು ಅಲ್ಪ ಸ್ವಲ್ಪ ಆದರೂ ಪ್ರತಿ ವರ್ಷ ತಮ್ಮ ಭೂಮಿಯಲ್ಲಿ 1 ಎಕರೆನೋ 2 ಎಕರೆನೋ ನವಣೆಯನ್ನು ಇಡೀ ಬೆಳೆಯಾಗಿ ಬೆಳೆಯಬಹುದು ಅಥವಾ ಇತರ ಬೆಳೆಗಳೊಂದಿಗೆ ಮಿಶ್ರ ಬೆಳೆಯಾಗಿ ಸಹ ರೈತರು ಬೆಳಿಲಿಕ್ಕೆ ಅನುಕೂಲ ಇದೆ. ಅಂತರ ಬೆಳೆಯಾಗೂ ನಾವು ಬೆಳೆಯಬಹುದು.